ನಿರಂಜನ ಗಣಾಧೀಶ್ವರನು ಪರಶಿವನ ಅಣತಿಯಂತೆ ಭುವಿಯಲ್ಲಿ ಸಿದ್ಧಲಿಂಗೇಶನಾಗಿ ಅವತರಿಸಿದನು. ಈತ ನಡೆದುದೇ ಬಟ್ಟೆಯಾಯಿತು, ನುಡಿದದ್ದೇ ವೇದವಾಯಿತು. ಈ ಬಾಲಬ್ರಹ್ಮ ಖಿಲವಾಗುತ್ತಿದ್ದ ಷಟ್ಸ್ಥಳ ಧರ್ಮವನ್ನು ಉದ್ಧರಿಸಿ ಷಟ್ಸ್ಥಳ ಸಾರ್ವಭೌಮರೆನಿಸಿದರು. ಭಕ್ತರಿಗೆ ಶಿವನ ಒಲುಮೆ ದೊರಕಿಸುವಲ್ಲಿ ಸಫಲರಾದರು. ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವ ಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವ ಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ನಮಿಸುವ ಬನ್ನಿ ಯೋಗಿ ತುಂಗನ. ಲಿಂಗನಿಷ್ಠನು ಶ್ರೀ ಸಿದ್ಧಲಿಂಗ, ಗುರುವಾಗಿ ಬಂದು ಹರನಾದ ಲಿಂಗ, ಧರ್ಮ ಬೋಧಕ ಶ್ರೀ ಸಿದ್ಧಲಿಂಗ, ಶರಣ ಪೋಷಕ ಶ್ರೀ ಗುರುಲಿಂಗ. ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವ ಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ನಮಿಸುವ ಬನ್ನಿ ಯೋಗಿ ತುಂಗನ. ವೀರಶೈವ ಗುರು ಶ್ರೀ ಸಿದ್ಧಲಿಂಗ, ಬೇಡಿದಿಷ್ಟಾರ್ಥವ ನೀಡುವ ಲಿಂಗ, ಆಶಾ ಮೋಹವ ಕೊಳಿಸುವ ಭಂಗ, ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವ ಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ನಮಿಸುವ ಬನ್ನಿ ಯೋಗಿ ತುಂಗನ. ಪರಶಿವನವತಾರಿ ಶ್ರೀ ಸಿದ್ಧಲಿಂಗ, ದಾಸೋಹ ಮೂರುತಿ ಶ್ರೀ ಸಿದ್ಧಲಿಂಗ, ಅನ್ನ ಜ್ಞಾನ ದಾಸೋಹನು ಲಿಂಗ, ಎಡೆಯೂರಪುರ ಹರ ಶ್ರೀ ಸಿದ್ಧಲಿಂಗ. ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವ ಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ನಮಿಸುವ ಬನ್ನಿ ಯೋಗಿ ತುಂಗನ. ಅಷ್ಟಾವರ್ಣದ ಮಹೇಶಲಿಂಗ, ಇಷ್ಟಲಿಂಗದೊಳು ಬಯಲಾದ ಲಿಂಗ, ಜಗಪೋಷಕನು ಶ್ರೀ ಸಿದ್ಧಲಿಂಗ, ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವ ಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ನಮಿಸುವ ಬನ್ನಿ ಯೋಗಿ ತುಂಗನ. ಆಶ್ರಿತ ರಕ್ಷಕ ಶ್ರೀ ಸಿದ್ಧಲಿಂಗ, ಅಗಣಿತ ಗುಣ ಗಣ ರೂಪನು ಲಿಂಗ, ಸಿದ್ಧರ ಸಿದ್ಧನು ಶ್ರೀ ಸಿದ್ಧಲಿಂಗ, ಅಮರಾಧೀಶ್ವರ ಶ್ರೀ ಸಿದ್ಧಲಿಂಗ. ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವ ಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ನಮಿಸುವ ಬನ್ನಿ ಯೋಗಿ ತುಂಗನ. ಈಶ ಸುರೇಶ ಶ್ರೀ ಸಿದ್ಧಲಿಂಗ, ಅರ್ಜಿತ ಪಾಪ ವಿನಾಶಕಲಿಂಗ, ಕಲಿಯುಗ ನರಕ ವಿನಾಶಕಲಿಂಗ, ಮೌಳಿ ವಿಭೂಷಣ ಶ್ರೀ ಸಿದ್ಧಲಿಂಗ. ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವ ಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ಭಜಿಸುವ ಬನ್ನಿ ಯೋಗಿ ತುಂಗನ. ಕಾಯ ಮನೋಹರ ಶ್ರೀ ಸಿದ್ಧಲಿಂಗ, ಇಂದು ಕಲಾಧರ ಶ್ರೀ ಸಿದ್ಧಲಿಂಗ, ಆತ್ಮಾನಂದ ಮಹೇಶನು ಲಿಂಗ, ಎಡೆಯೂರ ವಾಸ ಶ್ರೀ ಸಿದ್ಧಲಿಂಗ. ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವ ಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ನಮಿಸುವ ಬನ್ನಿ ಯೋಗಿ ತುಂಗನ. ವಿರಾಜಿತ ಶ್ರೀ ಸಿದ್ಧಲಿಂಗ, ಶಾಪ ವಿಮೋಚಕ ಶ್ರೀ ಸಿದ್ಧಲಿಂಗ, ತಾಪ ನಿವಾರಣ ಶ್ರೀ ಸಿದ್ಧಲಿಂಗ, ಭಕ್ತೋದ್ಧಾರಕ ಶ್ರೀ ಸಿದ್ಧಲಿಂಗ. ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವ ಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ನಮಿಸುವ ಬನ್ನಿ ಯೋಗಿ ತುಂಗನ. ಭಕ್ತಿಯ ಮಾರ್ಗವ ತೋರುವ ಲಿಂಗ, ಭಕ್ತಿಯ ಪಥವ ತೋರುವ ಲಿಂಗ, ವಿರತಿಯ ಪಾನು ಶ್ರೀ ಸಿದ್ಧಲಿಂಗ, ಜಗದೇಖ ಗುರು ಶ್ರೀ ಸಿದ್ಧಲಿಂಗ. ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವ ಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ನಮಿಸುವ ಬನ್ನಿ ಯೋಗಿ ತುಂಗನ. ಶೈವ ಸುರಧೇನು ಶ್ರೀ ಸಿದ್ಧಲಿಂಗ, ಶಿವಮಂತ್ರ ಪ್ರಾಣ ಶ್ರೀ ಸಿದ್ಧಲಿಂಗ, ಸುಗುಣ ಮಣಿಹಾರ ಶ್ರೀ ಸಿದ್ಧಲಿಂಗ, ಮೋಕ್ಷ ಪ್ರಖ್ಯಾತ ಶ್ರೀ ಸಿದ್ಧಲಿಂಗ, ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ರಚಿಸುವ ಬನ್ನಿ ಯೋಗಿ ತುಂಗನ, ಸಂಗಮ ಸಂಗನು ಶ್ರೀ ಸಿದ್ಧಲಿಂಗ, ಮನಸಿದ್ಧ ಭಾವ ಪ್ರಸಿದ್ಧನು ಲಿಂಗ, ಚಿತ್ಕನ ಶ್ರೇಷ್ಠನು ಶ್ರೀ ಸಿದ್ಧಲಿಂಗ, ಚಿತ್ರಾಣಲಿಂಗನು ಶ್ರೀ ಸಿದ್ಧಲಿಂಗ, ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ರಚಿಸುವ ಬನ್ನಿ ಯೋಗಿ ತುಂಗನ, ಶೈವಾಚಾರ ಸಾರನು ಲಿಂಗ, ಲಿಂಗಾಭಿಧಾನ ಷಣ್ಮಂತ್ರವೇ ಲಿಂಗ, ಮಂಗಳ ಚರಿತನು ಶ್ರೀ ಸಿದ್ಧಲಿಂಗ, ಮಾನುಜವೇಶನು ಶಿವ ಸಿದ್ಧಲಿಂಗ, ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ರಚಿಸುವ ಬನ್ನಿ ಯೋಗಿ ತುಂಗನ, ಜಗವ ತುಂಬಿರುವ ಶ್ರೀ ಸಿದ್ಧಲಿಂಗ, ತವ ಸೇವೆ ಭಾಗ್ಯವ ಕರುಣಿಪಲಿಂಗ, ಭಸ್ಮಾಂಗ ಭೂಷಿತ ಶ್ರೀ ಸಿದ್ಧಲಿಂಗ, ಕಲ್ಪ ತರುವು ಎಡೆಯೂರಿನ ಲಿಂಗ, ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ರಚಿಸುವ ಬನ್ನಿ ಯೋಗಿ ತುಂಗನ, ವರಮಂತ್ರ ಮೂರುತಿ ಶ್ರೀ ಸಿದ್ಧಲಿಂಗ, ಭಾವ ಪ್ರಸಿದ್ಧನು ಶ್ರೀ ಸಿದ್ಧಲಿಂಗ, ಅಂಗ ಗುಣಗಳ ದಹಿಸಿದ ಲಿಂಗ, ಚಿನ್ಮಯಾತ್ಮಕನು ಶ್ರೀ ಸಿದ್ಧಲಿಂಗ, ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ರಚಿಸುವ ಬನ್ನಿ ಯೋಗಿ ತುಂಗನ, ದೇಶ ಸಂಚಾರವ ಗೈದವ ಲಿಂಗ, ಹರನಾಗಿ ನರ ಪಾಪ ಹರಿಸಿದ ಲಿಂಗ, ದೇಶ ಕಧಿಕ ಎಡೆಯೂರಿನ ಲಿಂಗ, ದುರ್ಗೇಂದ್ರ ಪ್ರಿಯನಿ ಶ್ರೀ ಸಿದ್ಧಲಿಂಗ, ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ರಚಿಸುವ ಬನ್ನಿ ಯೋಗಿ ತುಂಗನ, ಶ್ರೇಷ್ಠ ಸದ್ಗುಣ ಶ್ರೀ ಸಿದ್ಧಲಿಂಗ, ಸತ್ಯ ಶಿವ ಧರ್ಮ ಪಾಲಕ ಲಿಂಗ, ನೀತಿ ನಿಜ ತತ್ವ ನಿಧಿ ಶ್ರೀಲಿಂಗ, ಮಾಯೆಯ ಮೀರಿದ ಶ್ರೀ ಸಿದ್ಧಲಿಂಗ, ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ರಚಿಸುವ ಬನ್ನಿ ಯೋಗಿ ತುಂಗನ, ಮಹದರಿವಿನ ಗುಡಿ ವಾಸನು ಲಿಂಗ, ಲಿಂಗವ ಪ್ರಾಣದೊಡಿತ್ತವ ಲಿಂಗ, ಮರೆವೆಯ ರಣಗುಣ ದಹಿಸುವ ಲಿಂಗ, ಪಂಚಮನುಗಳನ್ನು ಅರುಹಿದ ಲಿಂಗ, ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ರಚಿಸುವ ಬನ್ನಿ ಯೋಗಿ ತುಂಗನ, ಶಿವಶಾಸ್ತ್ರ ವೇದವ ಪಾಡಿದ ಲಿಂಗ, ಮನದ ವ್ಯಾಧಿಗಳ ನೀಗಿದ ಲಿಂಗ, ಪ್ರಬುದ್ಧಾರ್ಚಿತ ಶ್ರೀ ಸಿದ್ಧಲಿಂಗ, ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ರಚಿಸುವ ಬನ್ನಿ ಯೋಗಿ ತುಂಗನ, ಗುಣೈಕ ಸಿಂಧುವೆ ಶ್ರೀ ಸಿದ್ಧಲಿಂಗ, ಸೃಷ್ಟಿ ರಕ್ಷಕನು ಶ್ರೀ ಸಿದ್ಧಲಿಂಗ, ಕಾಮನಾಶನನು ಶ್ರೀ ಸಿದ್ಧಲಿಂಗ, ತಪವನು ಕೈದವ ಲಿಂಗ, ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ರಚಿಸುವ ಬನ್ನಿ ಯೋಗಿ ತುಂಗನ, ಶಿವಭಾವ ತವ ನಿಧಿ ಶ್ರೀ ಸಿದ್ಧಲಿಂಗ, ಶಿವದೇವ ಪ್ರತಿನಿಧಿ ಶ್ರೀ ಸಿದ್ಧಲಿಂಗ, ಶಿವ ಶರಣರ ಗುರು ಶ್ರೀ ಸಿದ್ಧಲಿಂಗ, ಬೇಡುವ ಬನ್ನಿ ಸಿದ್ಧಲಿಂಗನ, ಎಡೆಯೂರ ಶಿವಗುರು ಸಿದ್ಧಲಿಂಗನ, ನಮಿಸುವ ಬನ್ನಿ ಸಿದ್ಧಲಿಂಗನ, ರಚಿಸುವ ಬನ್ನಿ ಯೋ

ಉತ್ತುಂಗನ ಜಂಗಮರ ಕುಲ ದೈವನು ಲಿಂಗ ನಂಬಿದ ಭಕ್ತರ ಕೈ ಬಿಡಲಿಂಗ ಮನ ಮನೆಯಲ್ಲೂ ಇರುವನು ಲಿಂಗ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ದಯಾಕರ ಶ್ರೀ ಸಿದ್ಧಲಿಂಗ ಭವರೋಗ ವೈದ್ಯನು ಶ್ರೀ ಸಿದ್ಧಲಿಂಗ ಶೋಕ ನಿವಾರಕ ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ವಂದಿತ ಶ್ರೀ ಸಿದ್ಧಲಿಂಗ ಜಗಹಿತ ಕುದಿಸಿದ ಶ್ರೀ ಸಿದ್ಧಲಿಂಗ ವಿಶ್ವ ಜನಪ್ರಿಯ ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ಓಂಕಾರ ಪ್ರಿಯನು ಶ್ರೀ ಸಿದ್ಧಲಿಂಗ ಔದಾರ್ಯ ಯೋಗಿ ಶ್ರೀ ಸಿದ್ಧಲಿಂಗ ಆತ್ಮೋದ್ಧಾರದ ಸಾಧಕ ಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ಶ್ಯಾಮ ಕಳೆಯುವನು ಶ್ರೀ ಸಿದ್ಧಲಿಂಗ ಕ್ಷೇಮ ನೀಡುವನು ಶ್ರೀ ಸಿದ್ಧಲಿಂಗ ಸರ್ವಜ್ಞ ಮೂರುತಿ ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ವೇದಾಗಮಗಳ ಸ್ವಾದನು ಲಿಂಗ ಪ್ರಕಾಶ ರೂಪನು ಶ್ರೀ ಸಿದ್ಧಲಿಂಗ ಪ್ರಶಾಂತ ಹೃದಯನು ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ಸುಂದರನು ಶ್ರೀ ಸಿದ್ಧಲಿಂಗ ನಿಗಮ ವಂದ್ಯನು ಶ್ರೀ ಸಿದ್ಧಲಿಂಗ ಚೈತನ್ಯದಾಯಕ ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ಕೋಪಶೂನ್ಯನು ಶ್ರೀ ಸಿದ್ಧಲಿಂಗ ರಾಗದೂರನು ಶ್ರೀ ಸಿದ್ಧಲಿಂಗ ಜ್ಞಾನ ನೇತ್ರನು ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ವಚನಾಮೃತವನು ತಿಳುಹಿದ ಲಿಂಗ ವರದ ಹಸ್ತನು ಶ್ರೀ ಸಿದ್ಧಲಿಂಗ ಆನಂದಾಮೃತ ನೀಡುವ ಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ಕಲ್ಮಷರಹಿತನು ಶ್ರೀ ಸಿದ್ಧಲಿಂಗ ಜನ್ಮ ಜರಾಮೃತಿ ನಾಶನ ಲಿಂಗ ನಿರ್ಮಲ ದೀನ ಜನಪ್ರಿಯ ಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ದಂಡಕ ಮಂಡಲ ಸದ್ಗುರುಲಿಂಗ ಜಟಾಧಾರನು ಶ್ರೀ ಸಿದ್ಧಲಿಂಗ ಯೋಗಿ ಭೂಷಣ ಶ್ರೀ ಸಿದ್ಧಲಿಂಗ ಬೇಡುವ ಬನ್ನಿ ಸಿದ್ಧಲಿಂಗನ ಎಡೆಯೂರ ಶಿವಗುರು ಸಿದ್ಧಲಿಂಗನ ನಮಿಸುವ ಬನ್ನಿ ಸಿದ್ಧಲಿಂಗನ ಮಂಗಳ ಮೂರುತಿ ಶ್ರೀ ಸಿದ್ಧಲಿಂಗ ಮಂಗಳ ಕೊಡುವನು ಶ್ರೀ ಸಿದ್ಧಲಿಂಗ ಮಂಗಳ ಧಾಮನು ಶ್ರೀ ಸಿದ್ಧಲಿಂಗ ಮಂಗಳ